ಕೇಳುಗರು, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಸಮಯವಾಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳೋಣ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೇಳುಗರೇ ನಮಸ್ಕಾರ, ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಜ್ಜ, ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. RBI ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ. ಹಾಗಂದ್ರೇನು? ಇವರನ್ನ ಕೇಳು. ಗೊತ್ತಾಯ್ತು ಅಪ್ಪ, RBI ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಈ ದಿನದ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೇವಿನ ಬೆಳೆಗಳ ಬೀಜೋತ್ಪಾದನೆಗೆ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಡಾ ಮಂಜಣ್ಣಗೌಡ ಸಣ್ಣಗೌಡರ್ ಇವರೊಂದಿಗೆ ಸಂದರ್ಶನವನ್ನು, ಹಾಗೆ ತಿಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಹಾಗೂ ಸಂಗಡಿಗರು ಹಾಡಿರುವ ತತ್ವ ಪದಗಳನ್ನು ಪ್ರಸಾರ ಮಾಡುತ್ತೇವೆ. ಈಗ ಮೊದಲಿಗೆ ಕೇಳೋಣ ಡಾ ಮಂಜಣ್ಣಗೌಡ ಸಣ್ಣಗೌಡರ್ ಅವರೊಂದಿಗಿನ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೇವಿನ ಬೆಳೆಗಳ ಬೀಜೋತ್ಪಾದನೆಗೆ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ಮಾತನಾಡಲಿಕ್ಕಾಗಿ ನಮ್ಮ ಜೊತೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಮಂಜನಗೌಡ ಸಣ್ಣಗೌಡ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಮಂಜನಗೌಡ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಮಂಜನಗೌಡ ಅವರೇ, ಇವತ್ತು ನಮಗೆ ಈ ಮೇವಿನ ಬೆಳೆಗಳ ಪ್ರಾಮುಖ್ಯತೆ ಮತ್ತೆ ಯಾವ್ಯಾವ ಒಂದು ಸುಧಾರಿತ ಕ್ರಮಗಳು ಈ ಎಲ್ಲದರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ಮೇವಿನ ಬೆಳೆಯ ಪ್ರಾಮುಖ್ಯತೆ ಅಂದ್ರೆ ಏನು, ಇದ್ರ ಬಗ್ಗೆ ಹೇಳಿ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದಂತ ಒಂದು ರಾಜ್ಯ. ಈ ಕೃಷಿ ಪ್ರಧಾನವಾದಂತ ಒಂದು ರಾಜ್ಯದಲ್ಲಿ ಹೈನುಗಾರಿಕೆ ಒಂದು ರೈತರ ಮುಖ್ಯ ಉಪಕಸುಬು ಅಂತ ನಾವು ಹೇಳ್ಬೋದು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ರೈತರು ಹೈನುಗಾರಿಕೆಯನ್ನ ಒಂದು ಉದ್ಯಮದ ರೂಪದಲ್ಲಿ ನೋಡ್ತಾ ಇದ್ದಾರೆ. ನಾವೆಲ್ಲ ಇತ್ತೀಚೆಗೆ ರೈತರು ಹೆಚ್ಚಿನ ಒಲವನ್ನ ಈ ಹೈನುಗಾರಿಕೆಗೆ ತೋರ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಜಾನುವಾರುಗಳ ಆರೋಗ್ಯ ಇರ್ಬೋದು, ನಮ್ಮ ಹಾಲಿನ ಗುಣಮಟ್ಟ ಇರ್ಬೋದು, ಮತ್ತೆ ಹಾಲಿನ ಇಳುವರಿಗೋಸ್ಕರ, ಹಾಲಿನ ಇಳುವರಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಹಸಿರು ಮೇವು ಬಹುಮುಖ್ಯ ಪಾತ್ರ ವಹಿಸ್ತದೆ ಅಂತ ನಾವು ಹೇಳ್ಬೋದು ಅಲ್ವಾ. ಇನ್ನ ನಮ್ಮ ರಾಜ್ಯದಲ್ಲಿ ನಾವು ಈ ಒಂದು ಮೇವಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಮ್ಮ ಸನ್ನಿವೇಶವನ್ನ ನಾವು ನೋಡೋದಾದ್ರೆ, ಈ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸನ್ನಿವೇಶವನ್ನ ನಾವು ನೋಡೋದಾದ್ರೆ, 11% ನಾವು ಒಣಮೇವಿನ ಕೊರತೆಯನ್ನು ಕಾಣ್ತಾ ಇದೀವಿ, ಮತ್ತೆ 35% ನಾವು ಹಸಿರು ಮೇವಿನ ಕೊರತೆಯನ್ನ ನಾವು ಕಾಣ್ತಾ ಇದೀವಿ. ಇನ್ನು ನಾವು ಜಾನುವಾರುಗಳ ಒಂದು ಅಂಕಿ ಅಂಶವನ್ನ ನಾವು ನೋಡೋದಾದ್ರೆ, ಭಾರತ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಜಾನುವಾರುಗಳನ್ನ ಹೊಂದಿದಂತ ದೇಶ ಅಲ್ವಾ. ಈ ಒಂದು ನಾವು ಅತಿ ಹೆಚ್ಚು ಮತ್ತೆ ವಿಶ್ವದಲ್ಲೇ ನಾವು ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸ್ತೇವೆ. ಬೇರೆ ದೇಶಗಳಿಗೆ ಹೋಲಿಸಿದಾಗ ಹಾಲಿನ ಉತ್ಪಾದನೆ ನಮ್ದು ತುಂಬಾನೇ ಜಾಸ್ತಿ ಇದೆ. ಅಭಿವೃದ್ಧಿ ಹೊಂದಿದ ದೇಶಗಳಿಗೂ ಹೋಲಿಸಿದಾಗ ನಮ್ಮ ಒಂದು ಹಾಲಿನ ಉತ್ಪಾದನೆ ಜಾಸ್ತಿ ಇದೆ. ಆದ್ರೆ ನಮ್ಮ ಈ ಒಂದು ಹಾಲಿನ ಇಳುವರಿಯನ್ನ ನಾವು ನೋಡೋದಾದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದಾಗ ತುಂಬಾ ಕಡಿಮೆ ಇದೆ. ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಪ್ರತಿ ರಾಸುವಿಗೆ ಅವರು ಏನಿಲ್ಲ ಅಂದ್ರೂ 24-25 liters ಹಾಲನ್ನ ಪಡಿತಾ ಇದ್ದಾರೆ. ನಮ್ಮ ದೇಶದಲ್ಲಿ ಪ್ರತಿ ರಾಸುವಿಗೆ ಹಾಲಿನ ಇಳುವರಿ 5 liters ಪ್ರತಿ ರಾಸುವಿಗಿದೆ. ಯಾಕೆ ಈ ಅಂತರ? ಅಭಿವೃದ್ಧಿ ಹೊಂದಿದ ದೇಶಗಳಿಗೂ ಅಥವಾ ನಮ್ಮ ದೇಶದಲ್ಲೂ ನಾವು ವಿಶ್ವದಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸ್ತೇವೆ, ಆದ್ರೂ ಯಾಕೆ ಕಡಿಮೆ ಇದೆ ಅಂತ ಒಂದು ನೋಡ್ಕೊಂತ ಹೋದ್ರೆ ಇದರಲ್ಲಿ ನಾವು ಹಸಿರು ಮೇವಿನ ಕೊರತೆನೂ ಒಂದು ಕಾರಣ ಅಂತ ನಾವು ಹೇಳ್ಬಹುದು. ಈಗ ನಮ್ಮ ರಾಜ್ಯದಲ್ಲಿ ಮೇವಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವ ತರ ಪರಿಸ್ಥಿತಿ ಇದೆ? ಅದೇ ನಾವು ಹೇಳ್ತಾ ಇದ್ವಿ, ನಾವು ಜಾನುವಾರುಗಳ ಸಂಖ್ಯೆಯನ್ನ ಮಾತಾಡಿದ್ವಿ. ವಿಶ್ವದಲ್ಲೇ ಅತಿ ಹೆಚ್ಚು ಜಾನುವಾರು ಇನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ಶೇಕಡಾ 29 million ಹೆದ್ದಷ್ಟು ಜಾನುವಾರುಗಳಿದೆ. ಇನ್ನ ಮೇವಿಂದು ನಾನು ಹೇಳ್ತಾ ಇದ್ದೆ, ಶೇಕಡಾ 11 ಒಣ ಮೇವಿನ ಕೊರತೆ, ಶೇಕಡಾ 35 ಹಸಿರು ಮೇವಿನ ಕೊರತೆ ಇದೆ ಅಂತ ನಾನು ನಿಮ್ಗೆ ಆವಾಗಲೇ ಮಾತಾಡ್ತಾ ಇದ್ವಿ ನಾವು ಮೊದಲೇ ಮಾತಾಡ್ಬೇಕಾದ್ರೆ. ಈಗ ಮೇವಿನ ಕೊರತೆ ಅಥವಾ ಹಾಲಿನ ಇಳುವರಿಯಲ್ಲಿ ವ್ಯತ್ಯಯವನ್ನು ನಾವು ನೋಡ್ತಾ ಇದ್ದೇವೆ. ಹೌದು, ಇದಕ್ಕೆ ಏನು ಕಾರಣ ಇರಬಹುದು ಡಾಕ್ಟರ್ ಮಂಜನಗೌಡ ಅವರೇ? ಅದು ತುಂಬಾ ಖಂಡಿತ ಒಳ್ಳೆ ಪ್ರಶ್ನೆ ಇದು. ಹಲವಾರು ಕಾರಣಗಳಿದಾವೆ. ಮೊದಲನೇದಾಗಿ ಈ ಒಂದು ಮೇವಿನ ಕೊರತೆಗೆ ನಾವು ಕಾರಣಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಭೂಮಿಯ ಅಲಭ್ಯತೆ ಅಲ್ವಾ. ಎಲ್ಲಾ ರೈತರ ಹತ್ರ ಈಗ ನೀರಾವರಿ ಸೌಲಭ್ಯ ಇರೋದಿಲ್ಲ. ಆಮೇಲೆ ಎಲ್ಲಾ ರೈತರು ನೀರಾವರಿ ಇದ್ರು ಮೊದಲು ಅವರು ಆಹಾರ ಬೆಳೆಗೆ ಆದ್ಯತೆಯನ್ನು ಕೊಡ್ತಾರೆ ಅಲ್ವಾ. ಆಹಾರ ಬೆಳೆ ಇರ್ಬೋದು ಅಥವಾ ವಾಣಿಜ್ಯ ಬೆಳೆ ಇರ್ಬೋದು. ಈಗ ಮೇವಿನ ಬೆಳೆನೆ ಬೆಳಿಬೇಕು ಅಂತ ಯಾವ ರೈತರು ಅಥವಾ ಮೇವಿನ ಬೆಳೆನೆ ಬೀಜೋತ್ಪಾದನೆ ಮಾಡಬೇಕು ಅಂತ ಯಾವ ರೈತರು ಆಸಕ್ತಿ ತೋರಿಸೋದಿಲ್ಲ. ಇದು ಮೊದಲನೇ ಕಾರಣ ಅಂತ ನಾವು ಹೇಳ್ಬೋದು. ಇನ್ನ ಎರಡನೇದಾಗಿ ನೋಡೋದಾದ್ರೆ ಎಲ್ಲಾ ರೈತರ ಬಳಿಯೂ ನಮ್ಗೆ ನೀರಾವರಿ ಸೌಲಭ್ಯ ಇರೋದಿಲ್ಲ ಅಲ್ವಾ. ಈಗ ಬೋರ್ವೆಲ್ ಇರ್ಬೋದು, ಕೆನಾಲ್ ಇರಿಗೇಷನ್ ಇದ್ದಂತವ್ರು ಮೇವಿನ ಬೆಳೆಯನ್ನು ಯಾಕೆ ಬೆಳೀತಾರೆ? ಅವರು ವಾಣಿಜ್ಯ ಬೆಳೆಯನ್ನು ಬೆಳೀತಾರೆ ಅಲ್ವಾ. ಇದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಇನ್ನ ನಮ್ಗೆ ನಮ್ಮ ಈ ಒಂದು ಮುಖ್ಯ ಟಾಪಿಕ್ ನಾವು ಹೇಳ್ತಾ ಇದ್ವಿ, ಗುಣಮಟ್ಟದ ಬೀಜ. ಎಲ್ಲಾ ರೈತರಿಗೂ ಗುಣಮಟ್ಟದ ಬಿತ್ತನೆ ಬೀಜ ಇರ್ಬೋದು, ಈ ಬಿತ್ತನೆ ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ದೊರೆಯದೇ ಇರ್ಬೋದು, ಇದು ಒಂದು ಕಾರಣ ಅಂತ ನಾವು ಹೇಳ್ಬಹುದು. ಮತ್ತೆ ರೈತರಿಗೆ ಅರಿವಿನ ಕೊರತೆ ಅಲ್ವಾ. ಈಗ ಯಾವ ಮೇವಿನ ಬೆಳೆಯನ್ನು ನಾವು ಯಾವಾಗ ಬಿತ್ತನೆ ಮಾಡ್ಬೇಕು ಅಥವಾ ಯಾವಾಗ ಕಟಾವು ಮಾಡ್ಬೇಕು, ಯಾವ ಸಮಯದಲ್ಲಿ. ಈಗ ನಾವು ಕೆಲವೊಂದು ಮೇವಿನಗಳು, ಈಗ ಸೋರ್ಗಮ್ ಹೇಳ್ತೀವಿ, ಮೇವಿನ ಜೋಳ ಅಂತ ಹೇಳ್ತೀವಿ, ಇದನ್ನ ನಾವು 45 ಅಥವಾ ದಿನದ ಒಳಗಡೆ ನಾವು ಕಟಾವು ಮಾಡಬಾರ್ದು ಅಲ್ವಾ. ಈಗ ಜಾನುವಾರುಗಳಿಗೆ ಅದ್ರ HCN ಟಾಕ್ಸಿಸಿಟಿ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ ಕಟಾವು ಮಾಡ್ಬೇಕು ಅನ್ನೋದನ್ನು ಅದು ರೈತರಿಗೆ ಅರಿವಿನ ಕೊರತೆ ಇದೆ. ಆಮೇಲೆ ಹಲವಾರು, ಮತ್ತೆ ನಾವು ಈಗ ನೋಡ್ತಿದೀವಿ ನೈಸರ್ಗಿಕ ವಿಪೋಕಗಳು ಅಲ್ವಾ, ಈ ಒಂದು ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ, ಇದರಿಂದ ಕೂಡ ಹಾಳಾಗಿ ನಮ್ಗೆ ಮೇವಿನ ಕೊರತೆಯನ್ನ ಕಾಣ್ತಾ ಇದೀವಿ ಅಂತ ನಾವು ಹೇಳ್ಬೋದು. ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿದಾವೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಮಂಜನಗೌಡ ಅವರೇ. ಖಂಡಿತ, ನಾವು ಮೇವಿನ ಬೆಳೆಗಳಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಏಕದಳ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಏಕದಳ ಮೇವಿನ ಬೆಳೆಗಳು ಅಂತ ಅನ್ನೋದಾದ್ರೆ ನಾವು ಮೇವಿನ ಮೆಕ್ಕೆಜೋಳ ಇರ್ಬೋದು, ಮೇವಿನ ಮೆಕ್ಕೆಜೋಳ ಅಂತ ಹೇಳ್ತೀವಿ, ಮೇವಿನ ಜೋಳ ಅಂತ ಹೇಳ್ತೀವಿ, ಆಮೇಲೆ ಮೇವಿನ ಸಜ್ಜೆ ಅಂತ ಹೇಳ್ತೀವಿ, ಆಮೇಲೆ ಹುಲ್ಲುಗಳು ಎಲ್ಲ ಈ ಒಂದು ನಾವು ಹೇಳ್ತೀವಿ, ಗಿನ್ನಿ ಹುಲ್ಲು ಇರ್ಬೋದು, ಅಂಜನ ಹುಲ್ಲು, ನೇಪಿಯರ್ ಹುಲ್ಲು, ಇವೆಲ್ಲ ಏಕದಳ ಬೆಳೆಗಳಲ್ಲಿ ಬರ್ತಕ್ಕಂತ ಬೆಳೆಗಳು. ಇನ್ನು ನಾವು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳನ್ನ ನೋಡೋದಾದ್ರೆ ಅದೇ ಮೇವಿನ ಅಲಸಂದೆ ಅಂತ ಹೇಳ್ತೀವಿ, ಕುದುರೆ ಮೆಂತೆ ಅಂತ ಹೇಳ್ತೀವಿ ಅಲ್ವಾ, ಇನ್ನ ಸ್ಟೈಲು ಅಂತ ಹೇಳ್ತೀವಿ, ಇವೆಲ್ಲ ಕುರಿ ಅಥವಾ ಒಂದು ಆಡು ಸಾಕಾಣಿಕೆ ರೈತರಿಗೆ ತುಂಬಾ ಮುಖ್ಯವಾದಂತ ಮೇವಿನ ಬೆಳೆಗಳು. ಆಮೇಲೆ ಕ್ಲಸ್ಟರ್ ಬೀನ್, ಗ್ವಾರ್ ಅಂತ ಹೇಳ್ತೀವಿ, ಚವಳಿಕಾಯಿ ಅಂತ ಹೇಳ್ತಾರೆ ನಮ್ ಸೈಡ್ ಅಲ್ವಾ. ಈ ಒಂದು ಎಲ್ಲ ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಅಂತ ನಾವು ಹೇಳೋದು. ಡಾಕ್ಟರ್ ಮಂಜನಗೌಡ ಅವರೇ, ಈಗ ಈ ಮೇವಿನ ಬೆಳೆಗಳಲ್ಲಿ ಕಡಿಮೆ ಬೀಜ ಉತ್ಪಾದನೆಗೆ ಏನ್ ಕಾರಣ? ಹಲವಾರು ಕಾರಣ ಇದೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಒಂದು ಮೇವಿನ ಬೆಳೆಗಳನ್ನ ನಾವು ಮೊದಲನೇದಾಗಿ ಯಾವ ನಾವೆಲ್ಲ ರೈತರು ನೋಡ್ತಿರ್ತೀವಿ, ಕೃಷಿಗೆ ಯೋಗ್ಯವಲ್ಲದ ಜಮೀನಲ್ಲಿ ಮೇವಿನ ಬೆಳೆಗಳನ್ನು ಕಡಿಮೆ ಆದ್ಯತೆ ಕೊಡ್ತಾರೆ ರೈತರು. ಮೇವಿನ ಬೆಳೆಗಳಿಗೆ ಮುಖ್ಯ ಆದ್ಯತೆ ಕೊಡೋದಿಲ್ಲ, ಎಲ್ಲೋ ಬದಿನ ಪಕ್ಕ ಬೆಳ್ಕೊಳೋದು. ಅದಕ್ಕೆ ಅಂತ ಮೇವಿನ ಬೆಳೆಗಳಿಗೆ ಅಂತ ಮಹತ್ವ ಯಾವ ರೈತರು ಕೊಡೋದಿಲ್ಲ ಅಥವಾ ಫಲವತ್ತಾದ ಜಮೀನಲ್ಲಿ ಬೆಳೆಯೋದಿಲ್ಲ ಇದನ್ನೆಲ್ಲ ಅಥವಾ ರಸಗೊಬ್ಬರಗಳನ್ನ ಸರಿತ್ನಂಗ್ ಕೊಡೋದಿಲ್ಲ. ಇದರಿಂದ ಇದರಲ್ಲಿ ಬೀಜ ಸರಿತ್ನಂಗ್ ಕಟ್ಟದೇ ಇರೋದು ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬಹುದು ಅಲ್ವಾ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಈಗ ರೈತರಿಗೆ ಮೇವಿನ ಬೆಳೆಗಳನ್ನ ಬೀಜೋತ್ಪಾದನೆ ಮಾಡಕ್ ಅವ್ರಿಗೆ ಮೊದಲು ಗುಣಮಟ್ಟದ ಬೀಜ ಬೇಕಲ್ವಾ. ಬೀಜ ಚೆನ್ನಾಗಿದ್ರೆ ತಾನೇ ಗುಣಮಟ್ಟದ ಬೀಜ ಅಂದ್ರೆ ಹೆಂಗಿರ್ಬೇಕು ಅರ್ಥದ ಬೀಜ, ಅದನ್ನೇ ನಾವು ಮುಂದೆ ಬರ್ತಾ ಇದ್ವಿ. ಗುಣಮಟ್ಟದ ಬೀಜನೂ ಅವ್ರಿಗೊಂದು ಕೊರತೆ. ನೆಕ್ಸ್ಟ್ ನೋಡೋದಾದ್ರೆ ನಾವು ಮೇವಿನ ಬೆಳೆಗಳನ್ನ ಹೆಚ್ಚು ಈ ಒಂದು ಮೇವಿನಗಳು ಯಾವ ತರ ಅಭಿವೃದ್ಧಿ ಮಾಡಿರ್ತಾರೆ ಅಂದ್ರೆ, ಈ ಒಂದು ಅಭಿವೃದ್ಧಿ ಇವು ಹೆಚ್ಚು ಹಸಿರು ಮೇವು ಕೊಡೋ ತರ ಇವನ್ನ ಅಭಿವೃದ್ಧಿ ಮಾಡಿರ್ತಾರೆ ಮೇವಿನ ಬೆಳೆಗಳನ್ನ. ಹೌದು ಅಲ್ವಾ. ಹಾಗಾಗಿ ಇದರಲ್ಲಿ ಬೀಜ ಕಟ್ಟೋ ಪ್ರಮಾಣ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಹಾಗಾಗಿ ತೀರಾ ಕಡಿಮೆ ಇರೋದಿಲ್ಲ, ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ಬೋದು. ಇನ್ನ ನಾವು ಮೇವಿನ ಬೆಳೆಗಳಲ್ಲಿ ಈ ಒಂದು ಬೀಜ ಗುಣೀಕರಣ ಅನುಪಾತ ಅಂತ ಹೇಳ್ತೀವಿ, ಸೀಡ್ ಮಲ್ಟಿಪ್ಲಿಕೇಶನ್ ರೇಷಿಯೋ ಅಂತ ಹೇಳ್ತೀವಿ, ಇದು ಕೂಡ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇದರಲ್ಲಿ ಬೀಜ ಉತ್ಪಾದನೆ ಕಡಿಮೆ ಅಂತ ನಾವು ಹೇಳ್ಬಹುದು. ಈಗ ತಾವ್ ಕೇಳ್ತಾ ಇದ್ರಿ, ಗುಣಮಟ್ಟದ ಬೀಜ ಮೇವಿನ ಬೀಜ ಅಂತಂದ್ರೆ ಹೇಗಿರ್ಬೇಕು, ಯಾವ್ಯಾವ ಗುಣ ಇರ್ಬೇಕು ಅಂತ ತಾವ್ ಕೇಳಿದ್ರಿ. ಹೌದು ಅಲ್ವಾ. ಮೊದಲನೇದಾಗಿ ಇದು ಕನಿಷ್ಠ ಅನುವಂಶಿಕ ಒಂದು ಪರಿಶುದ್ಧತೆಯನ್ನ ಪೂರೈಸಬೇಕು. ಅಲ್ವಾ, ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ. ಹೌದೌದು, ಅನುವಂಶಿಕ ಪರಿಶುದ್ಧತೆಯನ್ನು ಪೂರೈಸಬೇಕು. ಎರಡನೇದಾಗಿ ನಾವು ಈ ಒಂದು ಉತ್ತಮ ಜರ್ಮಿನೇಷನ್ ಅಥವಾ ಮೊಳಕೆ ಒಡೆಯುವಿಕೆಯ ಒಂದು ಇದರ ಪ್ರಮಾಣನು ಚೆನ್ನಾಗಿರ್ಬೇಕು. ಉತ್ತಮ ನಾವು ಮೇವಿನ ಬೀಜ ಅಂತ ಹೇಳೋದಾದ್ರೆ, ಆಮೇಲೆ ಇದು ಬೀಜದಿಂದ ಹರಡುವರು ನಾವೇನು ಸೀಡ್ ಬಾರ್ನ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ ಅಥವಾ ಸೀಡ್ ಬಾರ್ನ್ ಪೆಸ್ಟ್ ಅಥವಾ ಡಿಸೀಸಸ್, ಇದರಿಂದ ಮುಕ್ತವಾಗಿರ್ಬೇಕು. ಯಾವುದೇ ಒಂದು ಬೀಜದಿಂದ ಹರಡ್ತಕ್ಕಂತ ರೋಗಗಳನ್ನ ತರುವಂತಿರಬಾರದು. ಆಮೇಲೆ ಇನ್ನ ನಾವು ಇತರೆ ಬೆಳೆಗಳಿಗೆ ಒಂದು ಇವುಗಳನ್ನ ಹೋಲಿಸಿದಾಗ, ಇದರ ಒಂದು ಈ ಕಸ ಅಥವಾ ಇದರ ಬೀಜದಲ್ಲಿ ವಿವಿಧ ಬೀಜದ ಪ್ರಮಾಣ ಇರುತ್ತಲ್ಲ ತುಂಬಾ ಕಡಿಮೆ ಇರಬೇಕು. ಅಥವಾ ಕಳೆ ಬೀಜ ಇರಬಹುದು, ಇಷ್ಟು ಪ್ರಮಾಣ ಅಂತ ಇರುತ್ತೆ ಯಾವುದೇ ಬೀಜದಲ್ಲಿ ಒಂದು ಇತರೆ ಬೀಜಗಳ ಪ್ರಮಾಣ ಇಷ್ಟು, ಅದಕ್ಕಿಂತ ತುಂಬಾ ಕಡಿಮೆ ಇರಬೇಕು, ಪರಿಮಿತಿಗಿಂತ ಒಳಗಡೆ ಇರಬೇಕು. ಈ ಒಂದು ಗುಣಗಳನ್ನ ಈ ಉತ್ತಮ ಮೇವಿನ ಬೀಜದ ಗುಣಮಟ್ಟ ಈ ತರ ಇರಬೇಕು ಅಂತ ನಾವು ಹೇಳಬಹುದು. ಡಾಕ್ಟರ್ ಮಂಜನಗೌಡ ಅವರೇ, ಈಗ ಮುಖ್ಯವಾದ ಮೇವಿನ ಬೆಳೆ ಅಂದ್ರೆ ಮೆಕ್ಕೆಜೋಳ. ಹೌದು, ಅದು ಎಲ್ಲ ಪ್ರಾಣಿಗಳಿಗೂ ಇದು ಇಷ್ಟಪಡ್ತದೆ. ಪ್ರಾಣಿಗಳಲ್ಲಿ ಎಷ್ಟು ನಾವು ಜಾಸ್ತಿ ಉಪಯೋಗಿಸ್ತೇವೆ. ಈ ಒಂದು ಬೆಳೆಯಲ್ಲಿ ಯಾವ ತರ ಸುಧಾರಿತ ಬೇಸಾಯ ಕ್ರಮ ಇದೆ ಅದ್ರ ಬಗ್ಗೆ ಹೇಳಿ. ಹೌದು, ನಮ್ಮ ಈ ಒಂದು ಇವತ್ತಿನ ಚರ್ಚೆಯ ವಿಷಯ ಕೂಡ ಇದಾಗಿರೋದ್ರಿಂದ ನಾವು ಮೇವಿನ ಈ ಮೆಕ್ಕೆಜೋಳ ಅಂತ ಏನು ಮಾತಾಡ್ತಿದೀವಿ. ಹೌದು, ಇದು ನಾವು ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು. ನಾವು ಈ ಒಂದು ಬೆಳೆ ಬೆಳೆಯೋದಕ್ಕೆ ನಮಗೆ ನೀರು ಬಸಿದು ಹೋಗುವಂತ ಗೋಡು ಮಣ್ಣು, ಚೆನ್ನಾಗಿ ಗೋಡು ಮಣ್ಣಿನ ಪ್ರದೇಶದಲ್ಲಿ ನಾವು ಹೆಚ್ಚು ಇಳುವರಿಯನ್ನ ಪಡಿಬಹುದು. ಸ್ವಲ್ಪ ಆಮ್ಲಿಯ ಮಣ್ಣು ಇದ್ರು ಕೂಡ ಇದು ಚೆನ್ನಾಗಿ ಬರುತ್ತೆ. ಅಥವಾ ಯಾವ ಮಣ್ಣಲ್ಲಿ ಪಿ ಎಚ್ ಅಥವಾ 5.5-7.5 ಇರುತ್ತೆ ಅಂತ ಮಣ್ಣಲ್ಲೂ ಚೆನ್ನಾಗಿ ಇದು ಬರುತ್ತೆ. ಇನ್ನ ನಾವು ಇದು ಬೀಜದಿಂದ ಬಿತ್ತನೆ ಮಾಡಬೇಕಾಗ್ತದೆ. ಮೇವಿಗಾಗಿ ಬೆಳೆಯೋದಾದ್ರೆ 60-70 ದಿನಕ್ಕೆ ಕಟಾವು ಬಂದ್ಬಿಡುತ್ತೆ. 60-70 ಬಂದ್ಬಿಡುತ್ತೆ. ಹೌದು, ಒಂದ್ ವೇಳೆ ನಾವು ಅದನ್ನ ಬೀಜೋತ್ಪಾದನೆಗೆ ತಗೊಳ್ಳೋದಾದ್ರೆ 110-120 ದಿನ ಬೇಕಾಗ್ತದೆ ನಮಗೆ ಬೀಜೋತ್ಪಾದನೆ. ಇದು ಏಕ ಕಟಾವಿನ ಬೆಳೆ, ಇದರಲ್ಲಿ ಬಹು ಕಟಾವು ಇಲ್ಲ ಮೆಕ್ಕೆಜೋಳದಲ್ಲಿ, ಏಕ ಕಟಾವು ಅಲ್ವಾ. ಇನ್ನ ನಾವು ಇದರಲ್ಲಿ ಒಂದು ಮೇವಿನ ಇಳುವರಿಯನ್ನ ನಾವು ನೋಡೋದಾದ್ರೆ ಇದರಲ್ಲಿ ಸರಿ ಸುಮಾರು 300-350 ಕ್ವಿಂಟಾಲ್ ಅಷ್ಟು ನಾವು ಹಸಿರು ಮೇವಿನ ಇಳುವರಿಯನ್ನು ಪಡೆದು 60 ದಿನಕ್ಕೆ 1 ಹೆಕ್ಟೇರ್ ಪ್ರದೇಶಕ್ಕೆ ಅಷ್ಟು ಇಳುವರಿಯನ್ನ ಪಡಿಬಹುದು. ಹೌದು, ಇನ್ನ ಬೀಜದ ಇಳುವರಿಯನ್ನು ನಾವು ಪಡೆಯೋದಾದ್ರೆ ನಾವು ಏನಾದ್ರೂ ಬೀಜಕ್ಕೆ ಬಿಟ್ರೆ ಬೀಜದಲ್ಲಿ ಏನಿಲ್ಲ ಅಂದ್ರೆ 25-30 ಕ್ವಿಂಟಾಲ್ ಬೀಜವನ್ನು ಪಡಿಬಹುದು. ಬೀಜ ತುಂಬಾ ಈಗ ಮೇವಿನ ಮೆಕ್ಕೆಜೋಳ ನಮ್ಮ ನಾರ್ಮಲ್ ಮೆಕ್ಕೆಜೋಳಕ್ಕಿಂತ ಇದರ ಬೆಲೆ ತುಂಬಾ ಜಾಸ್ತಿ. 60-70 ರೂಪಾಯಿ ಪ್ರತಿ ಕೆಜಿ, ಪ್ರತಿ ಕಿಲೋ ಬೀಜಕ್ಕೆ. ಹೌದು ಅಲ್ವಾ. ಇನ್ನ ನಾವು ಇದರ ಒಂದು ಬಿತ್ತನೆ ಕಾಲ ನಾವು ಆವಾಗಲೇ ಮಾತಾಡ್ತಾ ಇದ್ವಿ. ಆಮೇಲೆ ಇದರದ್ದು ಮುಖ್ಯವಾದ ಗುಣ ಅಂದ್ರೆ ಈ ಮೆಕ್ಕೆಜೋಳದ್ದು ನಾವು ಈ ಸೈಲೇಜ್ ಅಂತ ಹೇಳ್ತೀವಿ, ರಸಮೇವು ಅಂತ. ರಸಮೇವಿಗೆ ತುಂಬಾ ಇದು ಉತ್ತಮವಾದಂತ ಬೆಳೆ. ರಸಮೇವು ಮಾಡ್ಲಿಕ್ಕೆ ಮೆಕ್ಕೆಜೋಳ ಒಂದು ಮಸ್ತ್ ಒಳ್ಳೆ ಫುಡ್ ಅಂತ ನಾವು ಹೇಳ್ಬೋದು. ಹೇಳಿ ಮಾಡಿಸಿದ ಬೆಳೆ ಅಂತ ಹೇಳ್ಬೋದು ರಸಮೇವಿಗೆ. ರಸಮೇವಿಗೆ ನಮ್ಮ ದ್ವಿದಳ ಧಾನ್ಯದ ಬೆಳೆಗಳನ್ನ ರಸಮೇವು ಹೆಚ್ಚು ಹೆಚ್ಚು ದಿನಗಳವರೆಗೆ ನಾವು ಹಸಿರು ಮೇವನ್ನು ಕೊಟ್ಕೊಂತ ಹೋಗ್ಬೋದು. ರಸಮೇವು ಮಾಡಿ ಅದು ಮಾಡ್ಬೇಕಂದ್ರೆ ಈ ಬೆಳೆ ಬೇಕು, ಮೆಕ್ಕೆಜೋಳ ಬೇಕು. ಇನ್ನ ಇದ್ರ ನಾವು ಅದೇ ಬಿತ್ತನೆ ಕಾಲವನ್ನ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಯಾವಾಗ ಬಿತ್ತಿದ್ರು ಉತ್ತಮ? ವರ್ಷ ಪೂರ್ತಿ ಇದನ್ನ ಬೆಳಿಬಹುದು. ನೀರಾವರಿ ಇರ್ತಕ್ಕಂತ ರೈತರು ವರ್ಷ ಪೂರ್ತಿ ಬೆಳಿಬಹುದು, ಯಾವಾಗ ಬೇಕಾದ್ರೂ ಬೆಳ್ಕೋಬಹುದು. ಯಾವ ರೈತರಿಗೆ ನೀರಾವರಿ ಸೌಲಭ್ಯ ಇರಲ್ಲ, ಮಳೆಯಾಶ್ರಿತ ಒಂದು ಮಳೆಗೆ ನಂಬಿರ್ತಾರೆ, ಅಂತ ರೈತರು ಜೂನ್ ಜುಲೈ ತಿಂಗಳು ಸೂಕ್ತ ಅಂತ ನಾವ್ ಹೇಳ್ಬಹುದು. ಇನ್ನ ತಳಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಮುಖ್ಯವಾದ ಒಂದು ತಳಿ ಸೌತ್ ಆಫ್ರಿಕನ್ ಟಾಲ್ ಅಂತ ಬರುತ್ತೆ. ಬಹಳ ಉತ್ತಮವಾದ ತಳಿ ಅದು. ಅದು ಬಿಟ್ರೆ ಇನ್ನೊಂದು J1006 ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಗಂಗಾ ಫೈ ಅಂತ. ಈ ಒಂದು ಮೂರು ತಳಿಗಳು ಇದಾವ ಮೇವಿಗೆ ತುಂಬಾ ಒಂದು ಮೇವಿನ ಬೀಜೋತ್ಪಾದನೆ ಇರ್ಬೋದು, ಮೇವಿನ ಬೆಳೆಗೆ ತುಂಬಾ ಉತ್ತಮ ಒಂದು ತಳಿಗಳು ಅಂತ ಹೇಳ್ಬೋದು. ಇನ್ನ ನಾವು ಭೂಮಿ ಸಿದ್ಧತೆ ಅಂತಂದ್ರೆ ನಾರ್ಮಲ್ ಎಲ್ಲಾ ರೈತರಿಗೂ ಗೊತ್ತಿರುತ್ತೆ, ಬೆಳೆಗಳನ್ನ ಬೆಳೆಯೋದಿಕ್ಕೆ ನಾರ್ಮಲ್ ಆಗಿ ಭೂಮಿಯನ್ನ ಆಳಕ್ಕೆ ಉಳುಮೆ ಮಾಡಿ ಒಂದೆರಡು ಲಘು ಉಳುಮೆ ಮಾಡಿಬಿಟ್ಟು ಕುಂಟೆ ಹಾಯಿಸಿ ಒಂದು ಭೂಮಿಯನ್ನು ಹದ ಮಾಡಬೇಕಾಗ್ತದೆ. ಹದ ಮಾಡಿದ ನಂತರ ಒಂದು ನಮ್ಮ ಒಂದು ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ ಅಲ್ವಾ. 10 ಟನ್ ಎಕರೆಗೆ ನಾವು ಒಂದು 10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗ್ತದೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ 150 ಕೆಜಿ ಸಾರಜನಕ, 75 ಕೆಜಿ ರಂಜಕ, 40 ಕೆಜಿ ಪೊಟ್ಯಾಷ್ ಅಂತ ಹೇಳ್ತೀವಿ. ಇದರೊಳಗೆ 50% ಸಾರಜನಕವನ್ನು ಮಾತ್ರ ನಾವು ಬೇಸ ತಳಕ್ಕೆ ಕೊಡಬೇಕಾಗ್ತದೆ. ಇನ್ನ 50% ಬಿತ್ತಿದ 30 ದಿನಗಳಿಗೆ ಒಂದು 2 ಹಂತದಲ್ಲಿ ನಾವು ಸಾರಜನಕವನ್ನು ಕೊಡಬೇಕಾಗ್ತದೆ ಬೆಳೆಯ ಹಂತಗಳಲ್ಲಿ ನೋಡ್ಕೊಂಡು. ಇದು ನಾವು ಪೋಷಕಾಂಶದ್ದು ಅಂತ ನಾವು ಹೇಳ್ಬೋದು. ಇನ್ನ ನಾವು ಬಿತ್ತನೆ ಅಂತರ ಯಾವ ಇದರಲ್ಲಿ ಮಾಡ್ಬೇಕು ರೈತರು ಅನ್ನೋದಾದ್ರೆ ಸಾಲಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರವನ್ನ ಕೊಡಬೇಕಾಗ್ತದೆ. ಗಿಡದಿಂದ ಗಿಡ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ಒಂದು ಬಿತ್ತನೆಯನ್ನ ಮಾಡಬೇಕಾಗ್ತದೆ. ಬಿತ್ತನೆ ಮಾಡಾದ್ಮೇಲೆ ಮುಖ್ಯವಾದ ಸಮಸ್ಯೆ ಕಳೆ ನಿರ್ವಹಣೆ. ಹೌದು ಅಲ್ವಾ, ಕಳೆ ತೆಗಿಲೇಬೇಕು, ಕಳೆ ತೆಗಿಲೇಬೇಕು. ಕಳೆಗೆ ಖರ್ಚುನು ತುಂಬಾ ಆಗುತ್ತೆ, ಕಳೆನೇ ಸೊಪ್ಪಾಗಿ ಬೆಳೆದು ಕಳೆನೇ ಸೊಪ್ಪಾಗಿ ಬೆಳೆದು ಬಿಡುತ್ತೆ. ನಮಗೆ ಬೀಜೋತ್ಪಾದನೆ ಮಾಡುವಂತ ರೈತರಂತೂ ತುಂಬಾ ಎಚ್ಚರ ವಹಿಸಬೇಕಾಗ್ತದೆ ಕಳೆಗಳಿಗೆ, ಯಾಕಂದ್ರೆ ಅದರಲ್ಲಿ ಸೇರ್ಕೊಂಡ್ಬಿಡ್ತದೆ, ಅದರಲ್ಲಿ ಸೇರ್ಕೊಂಡ್ಬಿಡ್ತದೆ. ಮೊದಲೇ ಈ ತೆಗೆದು ಬಿಟ್ರೆ ಬೀಜದಲ್ಲಿ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಬೀಜೋತ್ಪಾದನೆ ಮಾಡುವಂತ ರೈತರು ನಾವು ಒಂದು ಹೇಳ್ತೀವಿ, ನಮ್ದೊಂದು ಗಾದೆ ಇದೆ, 1 year seeding 7 years. 1 ವರ್ಷ ನೀವು ಏನಾದ್ರೂ ಕಳೆನ ಹೂವಾಡೋದಕ್ಕೆ ಬಿಟ್ರೆ 7 ವರ್ಷ ಕಂಟಿನ್ಯೂಸ್ ನಾವು ಕಳೆ ತೆಗಿಬೇಕಾಗುತ್ತೆ. ಕಳೆನ ಯಾವತ್ತೂ ಹೂವಾಡೋದಕ್ಕೆ ಬಿಡಬಾರ್ದು ಅಲ್ವಾ. ಹೌದು, ಈ ಒಂದು ಮೆಕ್ಕೆಜೋಳದಲ್ಲಿ ನಾವು ಕಳೆಯ ಒಂದು ನಿರ್ವಹಣೆಯನ್ನ ನೋಡೋದಾದ್ರೆ, ಮೆಕ್ಕೆಜೋಳದಲ್ಲಿ ರೈತರು ಸಾಮಾನ್ಯವಾಗಿ ಕಡಿಮೆ ಕಳೆ ಇದ್ದಾಗ ಅಥವಾ ಕುರ್ಪಿಯಿಂದ ತೆಗೆದಿದ್ದು ಮಾಡ್ಕೋಬಹುದು, ಅಥವಾ ಈಗ ತುಂಬಾ ಒಂದು ಕಳೆನಾಶಕಗಳು ಬಂದಿದ್ದಾವೆ ಎಲ್ಲಾ ಬೆಳೆಗಳಿಗೂ ಬಂದಿದ್ದಾವೆ. ಅದು ಸಾವಯವ ಬೆಳೆಗೆ ಏನು ಇದಾಗೋದಿಲ್ಲ. ಒಂದು ವೇಳೆ ಈಗ ಮೇವಿಗೆ ತಗೊಳ್ಳೋದಾದ್ರೆ ನಾವು ಕಳೆನಾಶಕವನ್ನು ಹಾಕಬಾರ್ದು. ಹೌದು, ಒಂದು ವೇಳೆ ನಾವು ಮೇವಿನ ಬೀಜೋತ್ಪಾದನೆ ಮಾಡೋದಾದ್ರೆ ಕಳೆನಾಶಕನ ಉಪಯೋಗಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಮೇವಿನ ಬೀಜೋತ್ಪಾದನೆ ನಾವು ಮಾಡೋದಾದ್ರೆ ಕಳೆ, ನಾವು ಒಂದು ವೇಳೆ ನಾವು ಮೇವಿಗಾಗಿ ಬೆಳಿತೀವಿ ಅಂದ್ರೆ ಅವರು ಹ್ಯಾಂಡ್ ವೀಡಿಂಗ್ ಅಥವಾ ಏನು ಕೈಯಿಂದನೇ ವೀಡ್ಸ್ ಗಳನ್ನ ಕಿತ್ಕೊಂಡಾಗ್ಲಿ ಆ ತರ ಮಾಡ್ಕೊಳ್ಳೋದು ಒಳ್ಳೇದು. ಬೀಜೋತ್ಪಾದನೆ ನಮ್ದು ಇವಾಗ ನಾವು ಬೀಜೋತ್ಪಾದನೆಗೆ ಮಾತಾಡ್ತಿದೀವಿ ಅಂದ್ರೆ ಕಳೆನಾಶಕಗಳನ್ನು ಬೀಜೋತ್ಪಾದನೆಗೆ ಉಪಯೋಗಿಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಬೀಜೋತ್ ನಾವು ನಮ್ಮ ಒಂದು ಮುಖ್ಯ ಉದ್ದೇಶ ಬೀಜಕ್ಕಲ್ವಾ, ನಾವು ಕಳೆನಾಶಕಗಳನ್ನು ಯೂಸ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಹೇಳ್ಬೋದು. ಇನ್ನ ನಾವು ಕಳೆ ನಿರ್ವಹಣೆಗೆ ನಾವು ಮಾತಾಡೋದಾದ್ರೆ ಈ ಉದಯಪೂರ್ವಕ ಕಳೆನಾಶಕಗಳು ಅಂತ ಹೇಳ್ತೀವಿ, ಬಿತ್ತನೆ ಆದ 1-3 ದಿನದ ಒಳಗಡೆ ಈ ಅಟ್ರಾಜಿನ್ ಅಂತ ಬರ್ತದೆ. ಅಟ್ರಾಜಿನ್ 50% WP ಅಂತ ಹೇಳ್ತೀವಿ, ವೆಟಬಲ್ ಪೌಡರ್ ಅಂತ ಹೇಳ್ತೀವಿ. 1 kg ಅನ್ನ 750 ಲೀಟರ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಭೂಮಿಗೆ ಸಿಂಪಡಿಸಿದಾಗ ನಾವು ಬಿತ್ತಿದ 30 ದಿನಗಳವರೆಗೆ ಕಳೆನ ಕಂಟ್ರೋಲ್ ಮಾಡಬಹುದು. ನಾವು ಕಳೆ ಒಂದು ಕಳೆ ಇರಲ್ಲ. ನಂತರದ ದಿನಗಳಲ್ಲಿ ಏನಾದ್ರೂ ನಮಗೆ ಕಳೆಗಳ ಸಮಸ್ಯೆ ಬಂದ್ರೆ ಅದಕ್ಕೂ ನಾವು ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ, ಹರ್ಬಿಸೈಡ್ ಅಥವಾ ಕಳೆನಾಶಕನೂ ಇದೆ, ಟೆಂಬೋಟ್ರಿಯಾನ್ ಅಂತ ಹೇಳ್ತೀವಿ. ಅದನ್ನ ಒಂದು 120 ಗ್ರಾಮ್ನ 750 ಲೀಟರ್ ನೀರಿನಲ್ಲಿ ಸಿಂಪಡಿಸಿದಾಗ ಎಲ್ಲ ಅಗಲವಾದ ಎಲೆಗಳಿರ್ಬೋದು, ಸ್ವಲ್ಪ ಹುಲ್ಲುಗಳು ಎಲ್ಲ ಕಂಟ್ರೋಲ್ ಆಗೋಗುತ್ತೆ, ಅಥವಾ ನಮ್ಗೆ ಉತ್ತಮ ಬೀಜದ ಇಳುವರಿನ ನಾವು ಪಡಿಬಹುದು ಅಂತ ನಾವು ಹೇಳ್ಬೋದು. ಈ ಮೆಕ್ಕೆಜೋಳ ಬೆಳೆಯಲ್ಲಿ ಸೈನಿಕ ಹುಳುವಿನ ನಿರ್ವಹಣೆ ಕೂಡ ದೊಡ್ಡ ತಲೆಬಿಸಿ ಅಂತಾರೆ, ಏನು ಇದರ ಬಗ್ಗೆ ಹೇಳಿ. ಇತ್ತೀಚೆಗೆ ರೈತರಿಗೆ ಸೈನಿಕ ಹುಳದ ಕಾಟ ತುಂಬಾ ಆಗೋಗಿದೆ. ನಾವು ನೋಡ್ತಾ ಇದೀವಿ ನಮ್ಮ ಒಂದು ದಾವಣಗೆರೆ ಅಥವಾ ಏರಿಯಾ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಜಾಸ್ತಿ. ಹೌದು, ಈ ಒಂದು ಏರಿಯಾದಲ್ಲಿ ಈ ಒಂದು ಸೈನಿಕ ಹುಳುವಿನ ಕಾಟ ಒಂದು ವಿಪರೀತ ಅದು ಬೆಳೆಯ ಶುರುವಾತ್ ಹಂತ ಫಸ್ಟ್ ಇಂದಾನೆ ಶುರು ಆಗ್ಬಿಡುತ್ತೆ. ರೈತರು ಇಂಥ ಸಮಯದಲ್ಲಿ ಈಗ ಅದಕ್ಕೆ ಒಂದು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು. ಈ ಒಂದು ನಾವು ಇತ್ತೀಚೆಗೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಒಂದು ಕೆಮಿಕಲ್ ಇದೆ, ಅದರಿಂದ ಬೀಜೋಪಚಾರ ಮಾಡೋದ್ರಿಂದ ಇದರ ಒಂದು ಇನ್ಸಿಡೆನ್ಸ್ ಅಥವಾ ಇದರದ್ದು ಬರೋಂತ ಇದು ಕಡಿಮೆ ಇರುತ್ತೆ. ಒಂದು ವೇಳೆ ಬೆಳೆಗೆ ಬಂದ ಮೇಲೆ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ, ಅದು 1-2 ಸಿಂಪರಣೆಯನ್ನ ನಾವು ತಗೋಬೇಕಾಗ್ತದೆ. ಇದೇ ಇಮಾಮೆಕ್ಟಿನ್ ಬೆಂಜೋಯೇಟ್ 0.5 ml ಪರ್ ಲೀಟರ್ ಆಫ್ ವಾಟರ್ ಅಂತ ಹೇಳ್ತೀವಿ, ನೀರಲ್ಲಿ ಸಿಂಪರಿಸಿ ಒಂದು ಸಿಂಪರಣೆಗಳನ್ನ ಮಾಡಿದಾಗ ಇದರದ ಒಂದು ಇನ್ಸಿಡೆನ್ಸ್ ಇದರದ ಒಂದು ಹತೋಟಿಗೆ ಬರುತ್ತೆ ಅಂತ ನಾವು ಹೇಳ್ಬಹುದು. ಇನ್ನ ನಾವು ಅಥವಾ ಇದು ಕೊಯ್ಲು ತುಂಬಾ ಮುಖ್ಯ, ಇದರದ ಮೆಕ್ಕೆಜೋಳದ ನಾವು ಯಾವ ಟೈಮ್ ಅಲ್ಲಿ ಕೊಯ್ಲು ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ಇದನ್ನ ಅನ್ನೋದು ಅಲ್ವಾ. ಇದ್ರ ಕೊಯ್ಲು ನಾವು ನೋಡೋದಾದ್ರೆ ಇದು ಏನು ಹೂವಾದ್ಮೇಲೆ 40th ದಿನದ ನಂತರ ಇದು ಕಟಾವಿಗೆ ಬರುತ್ತೆ ಅಲ್ವಾ. ಕಟಾವಿಗೆ ಬಂದ ನಂತರ ನಾವು ಬೀಜಗಳನ್ನ ಅಂದ್ರೆ ಹುಲ್ ಮಾಡ್ಬೇಕಂದ್ರೆ ಬೀಜಕ್ ನಾವು ತಗೋಬೇಕಂದ್ರೆ ನಾವು ಮೇವಿಗೆ ಆಗ್ಲೇ ಮಾತಾಡ್ತಾ ಇದೀವಿ, ಮೇವಿಗಾದ್ರೆ 60 ದಿನಕ್ಕೆ ಬಂದೋಗ್ಬಿಡುತ್ತೆ. ನಾವು ಬೀಜಕ್ಕೆ ನೋಡೋದಾದ್ರೆ 100-120 ದಿವಸ ಬೇಕು. ಅದೇ ನಾವು ಹೇಳೋದೆ 40 ಹೂವಾಗಿ 40 ದಿನ ಬೀಜ ಬೆಳೆಯುತ್ತೆ. 70 ದಿನ ಆದ್ಮೇಲೆ ನಾವು ಫಾಡರ್ ಇತ್ತಕ್ಕಂತ ಮತ್ತೊಂದು ಬೀಜ ಬರುತ್ತೆ, ಬೀಜ ಬೆಳೆಯುತ್ತದೆ, ಬೀಜ ಬರುತ್ತೆ ಅಲ್ವಾ. ಅಂತ ಸಮಯದಲ್ಲಿ ನಾವು ಬೀಜ ಅಥವಾ ಈ ಒಂದು ಬೀಜ ಇದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬೀಜವನ್ನ ತೆಗೆದುಕೊಂಡು ಬೀಜಗಳನ್ನ ನಾವು 10-12% ತೇವಾಂಶ ಅಷ್ಟು ಒಣಗಿಸಬೇಕಾಗ್ತದೆ ನೀಟಾಗಿ, ಯಾಕೆ ತೇವ ಜಾಸ್ತಿ ಇತ್ತಂದ್ರೆ ಅದ್ರ ಜರ್ಮಿನೇಷನ್ ಎಲ್ಲ ಅಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಲ್ವಾ. ನಂತರ ಈ ಒಂದು ಒಣಗಿಸಿ ಇಟ್ಕೋಬೇಕಾಗುತ್ತೆ. ಬೀಜದ ಇಳುವರಿಯನ್ನ ನಾವು ನೋಡೋದಾದ್ರೆ ನಾವು ಆಗಿದೆ 25 ಒಂದು ಹೆಕ್ಟೇರ್ಗೆ ಪ್ರದೇಶಕ್ಕೆ 25-30 ಕ್ವಿಂಟಲ್ ಅಷ್ಟು ನಾವು ಈ ಒಂದು ಬೀಜದ ಇಳುವರಿಯನ್ನ ನಾವು ಪಡಿಬಹುದು ಅಂತ ಹೇಳಿ. ಈಗ ಇದು ನಮಗೀಗ ಮೆಕ್ಕೆಜೋಳದ ಮೇವಿನ ಬಗ್ಗೆ ಹೇಳಿದ್ರಿ. ಈಗ ಮೇವಿನ ಸಜ್ಜೆ ಅಂತಾರಲ್ಲ, ಪೌಡರ್ ಬಾಜರ, ಈ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ. ಏನು ಇದು ಕೂಡ ನಾವು ಹುಲ್ಲಾಗಿ ಉಪಯೋಗಿಸಬಹುದಲ್ಲ? ಹೌದು, ಇದು ಕೂಡ ಒಂದು ಮೇವಿನ ಬೆಳೆ. ಇದು ಬಾಜರ ನಾವು ಯಾವ ತರ ಈ ಒಂದು ಇದರಲ್ಲಿ ಬಾಜರದಲ್ಲಿ ಇನ್ನೊಂದು ಮುಖ್ಯ ಏನಪ್ಪ ಅಂತಂದ್ರೆ ಇದು ಮಲ್ಟಿ ಕಟ್, ನಮ್ದು ಮೇಜ್ ನಾವು ಇದನ್ನ ಒಂದೇ ಕಟಾವು ಮಾಡಬಹುದು. ಹೌದು, ಈ ಬಾಜರನ ರೈತರು ಯಾವ ರೈತರ ಮೇವಿ ಬೆಳೆದು ಮಲ್ಟಿ ಕಟ್, ಇದರಲ್ಲಿ ಬಹು ಕಟಾವು ಬರುವಂತ ತಳಿಗಳಿದಾವೆ, ಮತ್ತೆ ಹುಟ್ಕೋತ ಹೋಗ್ತಾರೆ. ಇವ್ರು ಕಟ್ ಮಾಡ್ದಂಗೆ 3-4 ಬಾರಿ ಒಂದು ಕಟಾವನ್ನ ತಗೋಣ ಶಕ್ತಿ ಇರೋಂತ ತಳಿಗಳಿದಾವೆ ಬಾಜರದಲ್ಲಿ. ಇದು ತುಂಬಾ ಒಂದು ಇದು ಕೂಡ ಅತಿ ಹೆಚ್ಚು ಚೆನ್ನಾಗಿ ಉಲಿಸಾಗಿದೆ, ಪ್ರಾಣಿಗಳು ಜಾನುವಾರುಗಳು ತುಂಬಾ ಇಷ್ಟಪಡ್ತವೆ ಈ ಮೇವನ್ನ ಅಲ್ವಾ? ಹೌದು. ಇದು ಕೂಡ ಇದರಲ್ಲಿ ನಾವು ಮುಖ್ಯವಾದ ತಳಿಗಳು ಅಂತ ನಾವು ನೋಡೋದಾದ್ರೆ ಇದರಲ್ಲಿ TSFB ಅಂತ ಹೇಳ್ತೀವಿ ನಾವು. TSFB 15-8 ಅಂತ ಇದೆ, ಇನ್ನೊಂದು TSFB 15-4 ಅಂತ ಇದೆ, ಇನ್ನೊಂದು ಬೈಫ್ ಬಾಜ್ರಾ ಅಂತ ಇದೆ. ಇವು ತುಂಬಾ ಚೆನ್ನಾಗಿ ಬರುತ್ತೆ ಮೇವಿಗಾಗಿ ನೋಡೋದಾದ್ರೆ, ಅತಿ ಹೆಚ್ಚು ಹೊಲಸಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾವು ಒಂದು ಮೇವಿಗೆ ನಾವು ಮುಖ್ಯವಾಗಿ ನೋಡಿದ್ರೆ ಮೇವು ಚೆನ್ನಾಗಿ ಬರಬೇಕು ಅಂತಂದ್ರೆ ಕ್ರೂಡ್ ಪ್ರೋಟೀನ್ ಕಚ್ಚಾ ಸಸಾರಜನಕ ಅಂತೇವಿ. 8-9% ಇದರಲ್ಲಿ ಕಚ್ಚಾ ಸಸಾರಜನಕ ಇರ್ತದೆ. ಆಮೇಲೆ ಕಚ್ಚಾ ನಾರು, ಆಮೇಲೆ ನಮ್ಗೇನು ಜಾನುವಾರುಗಳಿಗೆ ಮುಖ್ಯವಾಗಿ ಬೇಕಾದಂತ ಒಂದು ಮಿನರಲ್ಸ್ ಅಂತ ಹೇಳ್ತೀವಿ, ಎಲ್ಲಾ ಒಂದು ಪ್ರಮಾಣನೂ ಕೂಡ ಒಂದು ಐಡಿಯಲ್ ಪ್ರಮಾಣದಲ್ಲಿ ಇರುತ್ತೆ. ಇದು ತುಂಬಾ ಹುಲಸಾಗಿ ತುಂಬಾ ಪ್ರಾಣಿಗಳಿಗೆ ತುಂಬಾ ಒಳ್ಳೆ ಹಸಿರು ಮೇವು ಅಂತ ನಾವು ಹೇಳ್ಬೋದು. ಆಮೇಲೆ ಡಾಕ್ಟರ್ ಮಂಜನಗೌಡರೇ, ಈಗ ನಾವು ಈ ಒಂದು ಮೇವಿನ ಬೆಳೆಗಳ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಈಗ ರೈತರು ತಮ್ಮ ಹೊಲದಲ್ಲಿ ಏನ್ ಮೇವಿನ ಬೆಳೆಗಳನ್ನು ಬೆಳ್ಕೋತಾ ಹೋಗ್ತಾರೆ, ಅದ್ರ ಬಗ್ಗೆ ನಾವು ಮಾಹಿತಿ ಈಗ ತಾವು ಹೇಳಿದ್ರಿ. ಆದ್ರೆ ಕೆಲವು ಯುವಕರು ಅಥವಾ ಉತ್ಸಾಹಿ ರೈತರು ಈ ಒಂದು ಮೇವಿನ ಬೆಳೆನೆಯ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬೆಳಿಬಾರ್ದು, ಕೇವಲ ಆಹಾರ ಬೆಳೆಗಳನ್ನ ಬಿಟ್ಟು ನಾಳೆದು ಆಹಾರ ಬೆಳೆಗಳೇ ಬೇಕಾಗಿಲ್ಲ, ಮೇವಿನ ಬೆಳೆಗಳನ್ನೇ ಬೆಳೆದು, ಯಾಕಂದ್ರೆ ಇವತ್ತು ಕೃಷಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕೃಷಿ ಮೌಲ್ಯ ಕೂಡ ದ್ವಿಗುಣ ಆಗ್ಬೇಕು ಅನ್ನೋದು ನಮ್ಮ ಸರ್ಕಾರದ ಧ್ಯೇಯ. ಎಲ್ಲ ರೈತರು ಉತ್ಪನ್ನ ದ್ವಿಗುಣ ಆಗ್ಬೇಕು, ಲಾಭ ದ್ವಿಗುಣ ಆಗ್ಬೇಕು ಅಂತಾರೆ. ಈಗ ಲಾಭ ದ್ವಿಗುಣ ಆಗ್ಬೇಕಂದ್ರೆ ನಾವು ಕೃಷಿಯಲ್ಲಿ ಉಪಕಸುಬನ್ನ ಕಂಡುಕೊಳ್ತಾ ಇದ್ದೇವೆ. ಈಗ ಪ್ರಾಣಿ ಸಾಕೋದು, ಆಹಾರ ಉತ್ಪಾದನೆ ಜಾಸ್ತಿ, ಇದು ನಿಮ್ಗೆ ಮೇವು ಜಾಸ್ತಿ ಬೇಕಾಗುತ್ತೆ. ಹೌದು, ಮೇವು ಜಾಸ್ತಿ ಮಾಡಕ್ ಹೋದ್ರೆ ನಿಮ್ ಬೆಳೆ ಉತ್ಪನ್ನ ಕಡಿಮೆ ಆಗುತ್ತೆ, ಹಾಗಾಗಿ ಜಾಸ್ತಿ ಮೇವನ್ನೇ ಬೆಳೆದ್ಬಿಡೋಣ. ಹಾಗಾಗಿ ನೀವು ಪ್ರಾಣಿಗಳಿಗೆ ಉಪಕಸುಬು, ನೀವು ಜಾಸ್ತಿ ಪ್ರಾಣಿ ಬೆಳೆಯಲಿಕ್ಕೆ ಅವ್ಗೆ ಆಹಾರ ಕೊಡಬಹುದು. ಹೌದು, ಇದರಲ್ಲಿ ಹೇಳಿ ಈ ಬಗ್ಗೆ ನೀವು. ಇದು ತುಂಬಾ ಒಂದು ನಿಮ್ಮ ಒಂದು ಒಳ್ಳೆ ಪ್ರಶ್ನೆ ಇದು. ತಾವ್ ಹೇಳ್ತಾ ಇದ್ರಿ ಯುವಕರಿಗೆ, ಯಾವ ಯುವಕರು ಇತ್ತೀಚಿನ ದಿನಗಳಲ್ಲಿ ಯುವಕರು ಹಳ್ಳಿಯಿಂದ ಬಂದು ಸಿಟಿ ಕಡೆ ಮೈಗ್ರೇಟ್ ಆಗ್ತಾ ಇದಾರೆ. ಈ ಒಂದು ಏನ್ ನಾವು ಮೇವಿನ ಬೀಜೋತ್ಪಾದನೆ ಅಂತ ಇವತ್ತಿನ ವಿಷಯ ಮಾತಾಡ್ತಿದೀವಿ, ತುಂಬಾ ಒಂದು ಯುವಕರಿಗೆ ಒಳ್ಳೆ ಒಂದು ಆದಾಯ ಅಂತ ನಾವ್ ಹೇಳ್ಬೋದು. ತುಂಬಾ ಆದಾಯ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಇಲ್ಲೇ ಜಸ್ಟ್ ಒಂದು ಉದಾಹರಣೆ ತಗೊಳ್ರಿ, ಮೇವಿನ ಈ ಜೋಳ ಅಂತ ನಾವು ಮಾತಾಡ್ತಾ ಇದ್ವಿ. ನಾರ್ಮಲ್ ಮೆಕ್ಕೆಜೋಳಕ್ಕೆ ಈಗ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೆಕ್ಕೆಜೋಳ ನಾರ್ಮಲ್ ಮೆಕ್ಕೆಜೋಳ ₹25 ಇದೆ. ಮೇವಿನ ನಾವು ಫಾಡರ್ ಮೈಸ್ ಅನ್ನ ನಾವು ನೋಡೋದಾರೆ, ಇದ್ರದ್ದೆ ನಮ್ಮ ಫಾಡರ್ ಮೈಸ್ ಸೀಡ್ ಪ್ರೊಡಕ್ಷನ್ ಮಾಡೋದು ₹70, ಆಲ್ಮೋಸ್ಟ್ 3 times ಇದರ ಒಂದು ಬೆಲೆ ಜಾಸ್ತಿ. ಹೌದು, ಇದರ ಒಂದು ಯಾರಿಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ರೈತರಿಗೆ. ಯಾರು ಇದನ್ನ ತಿಳ್ಕೊಂಡು ಇದು ಮಾಡ್ತಾರೆ, ತುಂಬಾ ಆದಾಯನ ಗಳಿಸೋದಕ್ಕೆ. ಯಾಕಂದ್ರೆ ಡಾಕ್ಟರ್ ಮಂಜನಗೌಡ ಅವರೇ, ಈಗ ಕೋವಿಡ್ ಟೈಮ್ನಲ್ಲಿ, ಹೌದು, 2019-20 ಸರ್ಕಾರಕ್ಕೆ ರೈತರು ಮುಗಿಬಿದ್ರು, ನಮ್ಗೆ ಮೇವಿಗೆ ಮೇವೇ ಇಲ್ಲ, ಪ್ರಾಣಿಗಳ ಸಾಹಿತ್ಯವಿದೆ, ಮತ್ತೆ ಬರಗಾಲ ಬಂದ್ಬಿಡ್ತು, ಮಳೆ 14 months ಮಳೆನೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಂತ ಒಂದು ಮೇವಿನ ಬೆಳೆಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಿದ್ರೆ ಕೆಲವು ರೈತರು ಕೊಟ್ಟಿರ್ತಾರೆ. ಅಂದ್ರೆ ಇದು ಕೂಡ ನೀವು ಗರಿಗರಿಯಾಗಿ ನೋಟ ನೆನೆಸಬಹುದು. ಹೌದು, ಹೌದು, ತುಂಬಾ ಒಳ್ಳೆ. ಎಷ್ಟೋ ಜನರಿಗೆ ನಾವು ನೋಡ್ತಿರ್ತೀವಿ ಮೇವಿನ ಬೀಜ ಎಲ್ಲಾ ರೈತರಿಗೂ ಸಿಗಂಗಿಲ್ಲ, ಅವ್ರು ಕೇಳ್ತಾರೆ ಮೇವಿನ ಬೀಜ ಎಲ್ಲಿ ಸಿಗುತ್ತೆ, ಮೇವಿನ ಬೀಜ ಎಲ್ಲಿ ಸಿಗುತ್ತೆ ಅಂತ ಕೇಳ್ಕೊಂಡ್ ಬರ್ತಾರೆ. ಯಾಕಂದ್ರೆ ಎಲ್ಲಾ ಕಡೆ ಸಿಗಲ್ಲ. ಈ ಒಂದು ಯಾವ ಒಂದು ಯುವಕರು ಹಳ್ಳಿಗಳಲ್ಲಿ ಇದ್ರ ಒಂದು ಬೀಜೋತ್ಪಾದನೆ ಮಾಡೋದ್ರಿಂದ ಅವರು ತುಂಬಾ ಆದಾಯ ಗಳಿಸಬಹುದು. ಯಾಕಂದ್ರೆ ಬೀಜ ಎಲ್ಲೂ ಸಿಗೋದಿಲ್ಲ. ಇದ್ರ ಒಂದು ನಾವು ಫಾಡರ್ ಸೋರ್ಗಮ್ ಅಂತ ಏನ್ ಹೇಳ್ತಾ ಅವಾಗ್ಲೇ ಮಾತಾಡ್ತಿದ್ವಿ, ಅದು 1 quintal ಬಿತ್ತನೆ ಬೀಜ ನಾವು $36,000 ಇದೆ. 1 quintal ಒಂದು ಕ್ವಿಂಟಾಲ್ ಅವರು ಪ್ರೊಡ್ಯೂಸ್ ಮಾಡಿ ನಮ್ಗೆ ಏನಾದ್ರು ಕೊಟ್ರೆ, ಅಥವಾ ಈಗ ಅದನ್ನ ಒಂದು ಕಂಪನಿಗಳು ಮಾರೋ ಅಂತ ರೇಟ್ 45,000, ರೈತರಿಗೆ 36,000 ಕೊಡ್ತಾರೆ. ಏನಿಲ್ಲ ಅಂದ್ರೆ ರೈತರು ಮಿನಿಮಮ್ 3 quintal ಒಂದು ಎಕರೆ ತೆಗಿಬಹುದು. ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ತುಂಬಾ ಕಡಿಮೆ ಫಾಡರ್ ಸೋರ್ಗಮ್ಗೆ. ಇದೇನಿದೆ ನಾವು ಮೇವಿನ ಜೋಳ ಅಂತ ಹೇಳ್ತೀವಿ ನಮ್ ಕಡೆ ಸೈಡ್ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಬೆಳೀತಾರೆ. 36,000 3 acres 3 quintal ಬಂದ್ರು 1 lakh. ಇದರಲ್ಲಿ ಕಡಿಮೆ ಖರ್ಚು, ಉಳುಮೆ ಮಾಡೋದು, ಬಿತ್ತನೆ ಮಾಡೋದು, ಜಾಸ್ತಿ ರಸಗೊಬ್ಬರ ಬೇಕಾಗಿಲ್ಲ. ಇದರಲ್ಲಿ ಮುಖ್ಯವಾಗಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ಸ್ವಲ್ಪ ಕಷ್ಟ ಹಾರ್ವೆಸ್ಟ್ ಮಾಡೋದ್ ಬಿಟ್ರೆ ಇನ್ಯಾವ ಒಂದು ಖರ್ಚಿನ ಒಂದು ಇದನ್ನು ಇರೋದಿಲ್ಲ. ಇದರಲ್ಲಿ ಇಷ್ಟೊಂದು ಇರ್ಬೇಕಾದ್ರೆ ರೈತರಿಗೆ ಇವುಗಳ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಾರ್ದು ಮಾಡಬಹುದು. ಇದ್ರದ್ದು ಡಿಮ್ಯಾಂಡ್ ವಿಜ್ಞಾನಿಗಳ ಸಲಹೆ ತಗೊಂಡ್ರು ಬೆಳಿಬೇಕು, ಮಾಡಬಹುದು. ತಮ್ಮ ಅಪ್ಪನ ಇನ್ಕಮ್ ಇಷ್ಟು ಸ್ಥಿರವಾಗಿತ್ತು, ನಿಮ್ಮ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಬಹುದಲ್ಲ. ತುಂಬಾ ಸಂತೋಷ ಡಾಕ್ಟರ್ ಮಂಜನಗೌಡ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸುಧಾರಿತ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಯುವಕರು ಇರ್ತಾರೆ, ಮಂಜನಗೌಡ ವಿಜ್ಞಾನಿಗಳ ಜೊತೆಗೆ ನಾನು ಮಾತಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಹೌದು, ಹೌದು, ಹೇಳ್ತೀನಿ. ತುಂಬಾ ಧನ್ಯವಾದಗಳು ತಮಗೆ. ನನ್ನ ಒಂದು ಸಂಪರ್ಕ ಸಂಖ್ಯೆ 9381445031. ಇನ್ನೊಮ್ಮೆ 9381445031. ಇನ್ನೊಮ್ಮೆ ಡಾಕ್ಟರ್ ಮಂಜನಗೌಡ ಅವರೇ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೃಷಿ ರಂಗದಲ್ಲಿ ಇಲ್ಲಿಯವರೆಗೂ ಮೇವಿನ ಬೆಳೆಗಳ ಬೀಜೋತ್ಪಾದನೆಗೆ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಮಂಜಣ್ಣಗೌಡ ಸಣಗೌಡರ್ ಇವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಸಮಗ್ರ ದೇವ ನಿಮ್ಮಯ ಚರಣ